ರಾಸಾಯನಿಕ ಗೊಬ್ಬರ ಕಡಿಮೆ ಉಪಯೋಗ ಮಾಡೋಣ ಅನ್ನೋದನ್ನ. ಯಾಕಂದ್ರೆ ತಿಪ್ಪೆ ಗೊಬ್ಬರ ಮೊದಲು ಉಪಯೋಗ ಮಾಡ್ತಿದ್ರು, ಈಗಿನ್ನೂ ನೈಸರ್ಗಿಕವಾಗಿನೇ ಎಲ್ಲ ಒಂದು ಜೀವಾಮೃತವನ್ನು ಉಪಯೋಗ ಮಾಡಿ ಜೀವ ಜಂತುಗಳನ್ನ ನಾವು ರಕ್ಷಣೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡು ನಾವು ಭೂಮಿಯನ್ನು ಬೆಳೆಯೋಣ. ಭೂಮಿಗೆ ಏನು ಕಸ ಇರ್ತದಲ್ಲ, ವಿಲೇವಾರಿ ಮಾಡುವಂತಹ ಕಸವನ್ನು ಕೂಡ ಅದು ಮುಚ್ಚಳಿಕೆಯಾಗಿ ಉಪಯೋಗ ಮಾಡಿ ನೈಸರ್ಗಿಕವಾಗಿ ನಾವು ಏನಾದರೂ ಮಾಡಿ ಗೊಬ್ಬರ ತಯಾರು ಮಾಡೋಣ. ಎರೆಹುಳು ಮತ್ತು ಬೇರೆ ಬೇರೆ ಜೀವ ಜಂತುಗಳು ತನ್ನಿಂತಾನೇ ಪುನರುತ್ಪತ್ತಿ ಆಗುವಂಗೆ ಮಾಡೋಣ ಅಂತೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ರಾಸಾಯನಿಕ ಗೊಬ್ಬರಗಳ ಉಪಯೋಗ ಆಗಲಿ, ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೇವೆ, ವಾಣಿಜ್ಯ ಬೆಳೆಗಳು, ಈಗ ಕಬ್ಬಾಯಿತು, ಕೆಲವೊಂದಿಷ್ಟು ಹಣ್ಣು ಆಯ್ತು, ಇವನ್ನ ಬೆಳಿಬೇಕಾದ್ರೆ ಹೆಚ್ಚಿಗೆ ಉತ್ಪನ್ನ ಬೇಕು ಅಂತ ಹೇಳಿ ನಾವು ಹೆಚ್ಚಿನ ರಾಸಾಯನಿಕ ಉಪಯೋಗ ಮಾಡ್ತೀವಿ, ಮಾಡೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ. ಅದು ಅಲ್ಲದೆ ಈಗ ಇನ್ನೂ ಒಂದು ಹೊಸದಾಗಿ ಬಂದಿದ್ದಂದ್ರೆ ಈಗ ಕಬ್ಬು ಅಥವಾ ಮತ್ತಿತರ ವಾಣಿಜ್ಯ ಬೆಳೆಗಳನ್ನ ನಾವು ಕಟಾವು ಮಾಡಿದ ಮೇಲೆ ಹೊರಕ್ಕೆ ಬೆಂಕಿ ಹಚ್ಚಬಿಡೋದು. ಅದಕ್ಕೆ ನಮ್ಮ ಸೆಟಪ್ ಅಂತಾರ, ಸುಡಬಾಡ್ರಪ್ಪ ಸುಡಬಾಡ್ರಿ ಅಂತೇಳಿ. ಅವ್ರ ಜೊತೆಗೆ ಏನಿದು ಸುಡಬಾಡ್ರಪ್ಪ ಸುಡಬಾಡ್ರಿ ಅಂತ ಯಾಕೆ ಹೇಳಕತ್ತೀರಿ? ಯಾಕಂದ್ರೆ ಸುಡೋದ್ರಿಂದ ಏನು ಭೂಮಿಗೆ ಹಾನಿ ಆಗ್ತದೆ ಇದೆಲ್ಲ ನಾವು ಮಾಹಿತಿ ಮಾಡ್ಕೊಳ್ಳೋಣ ಅಂತ. ಸೆಟಪ್ಪ ದುಂಡಪ್ಪನವರೇ, ನಿಮಗೆ ನಮ್ಮ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಏನ್ ಹೇಳ್ತೀರಿ ಸುಡಬಾಡ್ರಪ್ಪ ಸುಡಬಾಡ್ರಿ ಅಂತಿರಲ್ಲ ಅಂದ್ರೆ? ಮೊದಲಾಗಿ ಆಕಾಶವಾಣಿ ನಿಲಯ ಮುಖ್ಯಸ್ಥರಿಗೂ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ, ತಮಗೂ ಮತ್ತು ಆಕಾಶವಾಣಿ ಕೇಳುವಂತ ನನ್ನ ನೆಚ್ಚಿನ ಎಲ್ಲ ರೈತ ಬಂಧು ಭಗಿನಿಯವರಿಗೂ ನಮಸ್ಕಾರಗಳು. ಈಗ ನಾನು ಉದಾಹರಣೆಗೆ ನೈಸರ್ಗಿಕ ಕೃಷಿನ ಒಂದು ಆಧಾರವಾಗಿ ಇಟ್ಟುಕೊಂಡಾಗ, ನೈಸರ್ಗಿಕ ಕೃಷಿಯಲ್ಲಿ ನಾವು ಯಾವುದೇ ರೀತಿ ತ್ಯಾಜ್ಯ ವಸ್ತು ಗೊಬ್ಬರಗಳನ್ನ ಹೊರಗಿನ ತರೋದಿಲ್ಲ. ನೈಸರ್ಗಿಕ ಕೃಷಿಯಲ್ಲಿ ನಮ್ಮ ಸ್ಥಳೀಯ ಸಿಗುವಂತದಂದ್ರೆ, ಉದಾಹರಣೆಗೆ ಒಂದು ಎಕರೆಯಲ್ಲಿ ನೋಡಿದ್ರೆ ನಾವು 2-3 ಟನ್ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಇರ್ತದೆ. ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳದೆ ಅದನ್ನ ಸುಟ್ಟಾಕಿಬಿಡ್ತೀವಿ. ಸುಟ್ಟಾಕಿಬಿಟ್ಟು ಬಿತ್ತನೆ ಸಮಯದಲ್ಲಿ ನಾವು ಹೊರಗಿನಿಂದ ರಾಸಾಯನಿಕ ಗೊಬ್ಬರನ ತಂದು ಅದನ್ನ ಬಳಕೆ ಮಾಡಿಕೊಳ್ತೀವಿ. ಇವಾಗ ಏನಾಗ್ತದೆ, ನಮ್ಮಲ್ಲಿ ಸುಸ್ಥಿರ ಅನ್ನೋದು ಉಳಿಯಂಗಿಲ್ಲ. ಇವಾಗ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಇಳುವರಿಯಲ್ಲಿ ಒಂಥರ ಕುಂಠಿತಗೊಳ್ತದೆ. ಈ ರೀತಿ ನಾನು ಹೇಳಕ್ ಬಯಸ್ತೀನಿ. ಈಗ ನೀವು ಹೇಳಿದ್ರೆ ಸುಸ್ಥಿರ ಕೃಷಿ ಅಂತ ಅನ್ನಕತ್ತಿದ್ರಲ್ಲ, ಸುಸ್ಥಿರ ಕೃಷಿ ಅಂತಂದ್ರೆ ಖರೇನ ನೀವು ಹೇಳುದು ಅಂದ್ರೆ ತ್ಯಾಜ್ಯ ವಸ್ತುಗಳು ನಮಗೊಂದು ಬಂಗಾರದಂಗ, ಅವನ್ನ ನಾವು ಸುಡಬಾರ್ದು. ಮತ್ತೆ ಆಮೇಲೆ ಸುಡೋದ್ರಿಂದ ಏನ್ ತೊಂದರೆ ಆಗ್ತದೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಸುಡೋದ್ರಿಂದ ಏನ್ ತೊಂದರೆ ಆಗ್ತದೆ, ಯಾಕೆ ಸುಡಬಾರ್ದಪ್ಪ ಸುಡಬಾರ್ದು ಅಂತೀವಿ ನಾವು, ಏನ್ ತೊಂದರೆ ಆಗ್ತದೆ ಸುಡೋದ್ರಿಂದ ಹೇಳ್ಬೋದಲ್ಲ ಅಂದ್ರೆ? ಸರ್, ಮುಖ್ಯವಾಗಿ ನಮ್ಮ ಮನುಷ್ಯನೇ ಒಂದು ಆಧಾರವಾಗಿ ತಗೊಂಡಾಗ್ರೆ, ಮನುಷ್ಯನಿಗೆ 2 ಕಾರಣದಿಂದ ನಾವು ಬಟ್ಟೆಯನ್ನು ಹಾಕುತ್ತೇವೆ. ಒಂದು ಮರ್ಯಾದೆಗೋಸ್ಕರ, ಒಂದು ಶರೀರ ರಕ್ಷಣೆಗೋಸ್ಕರ. ಆ ರೀತಿಯಾಗಿ ನಾವು ಭೂಮಿ ತಾಯಿಯನ್ನು ನಾವು ರಕ್ಷಣೆ ಮಾಡದೇ ಇದ್ರೆ ನಮ್ಗೆ ಒಂದು ಕೆಟ್ಟನ್ನ ಅನುಭವಿಸಬೇಕಾಗ್ತದ. ಆ ಉದ್ದೇಶನ ತ್ಯಾಜ್ಯ ವಸ್ತುಗಳನ್ನು ಸುಡೋದ್ರಿಂದ ಏನತ್ತಪ್ಪ ಅಂದ್ರೆ, ನಾವು ಮತ್ತೆ ಹೊರಗಿನ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗ್ತೀವಿ ರಾಸಾಯನಿಕ ಗೊಬ್ಬರಕ್ಕಾಗಿ. ಆ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ನಮ್ಮ ಸ್ಥಳೀಯವಾಗಿ ಸಿಗುವಂತಹ ಸಂಪನ್ಮೂಲವನ್ನು ಬಳಕೆ ಮಾಡ್ಕೊಳಕ್ ಒಂದು ಅನುಕೂಲ ಆಗ್ತದೆ ನಾನು ಹೇಳ್ಬಯಸ್ತೀನಿ. ಈಗ ಸುಸ್ಥಿರ ಕೃಷಿ ಅಂತಂದ್ರಲ್ಲ, ಏನದು ನಿಮ್ಮ ಅಭಿಪ್ರಾಯದೊಳಗ, ಯಾವ ರೀತಿ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹೌದು ಸರ್, ಸುಸ್ಥಿರ ಕೃಷಿ ಇದೊಂದು ಒಳ್ಳೆಯದು. ನೀವು ಹೇಳ್ದಂಗೆ ನೈಸರ್ಗಿಕ ಕೃಷಿಯಲ್ಲಿ ನಾವು ಸುಸ್ಥಿರ ಕೃಷಿ ಮಾಡಬೇಕಾದ್ರೆ ನಿಸರ್ಗವನ್ನು ಬಿಟ್ಟು ಮಾಡುವಂಗಿಲ್ಲ. ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಮೊದಲು ಬಳಸ್ಕೋಬೇಕು ಆಮೇಲೆ ಉಳಿಸಬೇಕು. ಉಳಿಸಿ ಮಣ್ಣಿನ ಫಲವತ್ತೆಯನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಏರ್ತಾ ಹೋಗಿ ಆಮೇಲೆ ಇಳುವರಿಯಲ್ಲಿ ಒಂದೇ ಸಮನೆ ಏರ್ತಾ ಹೋಗ್ತದೆ. ಈ ರೀತಿ ಕೃಷಿ ಮಾಡೋದ್ರೆ ಅದಕ್ಕೆ ನಾವು ಸುಸ್ಥಿರ ಕೃಷಿ ಅಂತ ಹೇಳ್ಬಹುದು. ಈಗ ಸೆಟಪ್ ಅವರೇ, ಈಗ ಜನ ಸುಡ್ತಾರಲ್ಲ, ಸುಡೋದ್ರಿಂದ ಏನ್ ತೊಂದರೆ ಆಗತ್ತೆ? ಈಗ ಸುಟ್ಟುಕೊಳ್ಳ ಅದು ಭೂಮಿ ಫಲವತ್ತತೆ ಹಾಳಾಗ್ತದೆ, ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ಹೆಂಗ್ ಹಾಳಾಗ್ತದೆ ನೀವು ನೋಡ್ರಿ ಅದನ್ನ. ಹೌದು ಸರ್, ಸ್ವತಃ ನನ್ನ ಕ್ಷೇತ್ರದಲ್ಲಿ ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ಯಾಕಂದ್ರೆ ಯಾರು ಹೇಳಿದ್ರು ನಾನು ನಂಬುದಿಲ್ಲ. ಮೊದಲು ನಾನು ಪ್ರಯೋಗ ಮಾಡಿ ನೋಡಿದ್ರೆ ಅದು ಸತ್ಯತೆ ಅನ್ನೋದು ನಾನು ಕಂಡುಕೊಳ್ತೀನಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾನು ಪ್ರಥಮ ವರ್ಷದಲ್ಲಿ ನಾನು ಪ್ರಯೋಗ ಮಾಡಿಟ್ಟಂದಾಗ ಸ್ವಲ್ಪ ತ್ಯಾಜ್ಯ ವಸ್ತುಗಳು ಒಂದು ಜಾಗದಲ್ಲಿ ಸುಟ್ಟು ಸ್ವಲ್ಪ ತ್ಯಾಜ್ಯ ವಸ್ತು ನಾನು ಭೂಮಿ ಮೇಲೆ ಬಳಕೆ ಮಾಡಿಕೊಂಡ. ಆಮೇಲೆ ಅದನ್ನು ಸುಟ್ಟದ್ದು ಒಂಥರ ಬೇರೆನೆ ಆಯ್ತು, ಆಮೇಲೆ ಬಳಕೆ ಮಾಡೋದು ಅಲ್ಲಿ ಒಂಥರ ಬೇರೆನೆ ಆಯ್ತು. ಏನ್ ಬೇರೆ ಆಯ್ತು ಅನ್ನೋದು ಒಂದು ಹೇಳ್ಬೇಕಂದ್ರೆ, ಮುಖ್ಯವಾಗಿ ಅಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು ಕಳ್ಕೊಂಡು ಅಲ್ಲಿ ಎರೆಹುಳು ಬರ್ಲಿಕ್ಕೆ ಪ್ರಾರಂಭ ಮಾಡುದು. ಆಮೇಲೆ ಸುಟ್ಟ ಜಾಗದೊಳಗೆ ಒಂದು ಮಣ್ಣನ್ನು ನಾವು ಕೆದರಿ ನೋಡಿದ್ರೆ ಒಂಥರ ಗಟ್ಟಿಯಾಗಿತ್ತು. ಆಮೇಲೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಎಲ್ಲಿ ಬಳಕೆ ಮಾಡಿದ್ದಲ್ಲ ಅಲ್ಲಿ ಮಣ್ಣಿನ ಮೃದುತ್ವ ಮೃದುವಾಗಿತ್ತು. ತಮ್ಗೆ ಹೇಳಕ್ ಇಷ್ಟಪಡ ಅಂದ್ರೆ ಜೀವಕೋಟಿಗಳ ಉತ್ಪನ್ನ ಆಯ್ತಲ್ಲ, ಸೂಕ್ಷ್ಮ ಜೀವಗಳ ಎಲ್ಲಿ ಏನದಲ್ಲ ತ್ಯಾಜ್ಯ ವಸ್ತುಗಳನ್ನ ಉಪಯೋಗ ಮಾಡಿರಿ, ವಾಪಸ್ ಮುಚ್ಚಳಿಕೆ ಅಂತ ಹೇಳಿ ಹೊಲದ ಮೇಲೆ ಹಾಕಿರಿ, ಅದು ಮಣ್ಣು ಫಲವತ್ತತೆ ಆಗಲಿಕ್ಕೆ ಕಾರಣ ಆತು, ಆಮೇಲೆ ಜೀವಕೋಟಿಗಳು ಬದುಕಲಿಕ್ಕೆ ಸಹಕಾರಿ ಆಯ್ತು, ಎರೆಹುಳು ಕೂಡ ಬಂದು ಕಾಣುತ್ತಂತ. ಇಲ್ಲಿ ಗಟ್ಟಿಯಾಗಿ ಹಂಗ ಉಳಿದ್ಬಿಡ್ತದೆ. ರೈತ ಬಾಂಧವ್ರು ನೋಡ್ರಿ ಅಂದ್ರೆ, ನಾವು ಯಾಕೆ ಸುಡ್ತೀವಿ, ಅದು ನಮಗೆ ಕೆಲಸ ಬಹಳ ಆಗುದು ಬೇಡ ಅಂತಕೊಂಡು ಬಡವರು ಬೆಂಕಿ ಹಚ್ಚಿಬಿಡ್ತೀವಿ. ಅದರಿಂದ ನಮ್ಮ ಬದುಕಿಗೆ ನಾವು ಬೆಂಕಿ ಹಚ್ಚಿಕೊಂಡಂಗ ದಯವಿಟ್ಟು ಅಂತದಲ್ಲಿ ಮಾಡ್ಲಿಕ್ಕೆ ಹೋಗ್ಬಾಡ್ರಿ, ಬೆಂಕಿ ಹಚ್ಚುದನ್ನು ದಯವಿಟ್ಟು ಬಂದ್ ಮಾಡ್ರಿ. ಹೌದಲ್ಲ ಸೆಟಪ್ ಅವರೇ? ರೈತ ಬಾಂಧವರೇ, ನಮ್ಮ ಇವರು ಸೆಟಪ್ ಅವರು ಹೇಳ್ಕತ್ತಾರ ಅಂದ್ರೆ, ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಬಳಸೋದ್ರಿಂದ ಸಾಕಷ್ಟು ಲಾಭ ಅದ ಅಂತೆ. ಆದ್ರೂ ಕೆಲವೊಂದಿಷ್ಟು ಜನರಿಗೆ ಮೂಢನಂಬಿಕೆ ಅದ, ಏ ಅದೇನು ಆ ಮುಚ್ಚಳಕ್ಕೆ ತರ ಉಪಯೋಗ ಮಾಡೋದು, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಉಪಯೋಗ ಮಾಡೋದ್ರಿಂದ ಏನೇ ತೊಂದರೆ ಆಕವು? ಏ ಅದೆಲ್ಲ ಮಾಡಬಾರ್ದಪ್ಪ, ಅದೆಲ್ಲ ಕಸ ಹಾಕತಿ, ನಾವು ಚೆನ್ನಾಗಿ ಸ್ವಚ್ಛ ಕಾಪಾಡ್ಕೊಳ್ಬೇಕು, ಇದೆಲ್ಲ ಮಾಡೋದ್ರಿಂದ ಅದು ಸರಿ ಆಗುದಿಲ್ಲ, ದೇವ್ರು ನಮಗ ಶಿಕ್ಷೆ ಕೊಡ್ತಾನ ಅನ್ನೋ ಭಾವನೆ ಬಹಳ ಮಂದಿಗೆ ಐತೆ. ಕೃಷಿ ತ್ಯಾಜ್ಯ ವಸ್ತುಗಳನ್ನ ಉಪಯೋಗ ಮಾಡೋ ವಿಷಯದೊಳಗ ಏನೇನ್ ಮೂಢನಂಬಿಕೆಗಳು ಸೆಟಪ್? ಹೌದು ಸರ್, ನಮ್ಮ ಜಮೀನಿಗೆ ಕೆಲವೊಬ್ಬ ರೈತರು ಸುಮ್ನೆ ನೋಡಕ್ ಬಂದಿರ್ತಾರ, ಏ ಇವ್ರ ಹೊಲ ನೋಡಿ ಹ್ಯಾಂಗ ಕಾಲ್ ಕಸ ಬಿದ್ದಂಗೈತಿ, ನಮ್ಮ ಹೊಲಗಳು ನೋಡಿ ಎಲ್ಲ ಸ್ವಚ್ಛ ಅದಾವ ಅಂತ ತಗೊಳ್ತಾರೆ. ಆಮೇಲೆ ಮುಂದೆ ಇಳುವರಿಗೆ ಬಂದಾಗ ಅವ್ರ ಹೊಲಕ್ಕೂ ನಮ್ಮ ಹೊಲಕ್ಕೂ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಇವತ್ತಿನ ದಿವಸ ರೈತರು ಏನ್ ಮಾಡ್ತಾರ, ಎಲ್ಲಿ ಕಸಗಡಿನ ನಾವು ಕೆಲಸ ಮಾಡ್ಬೇಕಾಗ್ತದಪ್ಪ ಎಲ್ಲಿ ಏನಾದ್ರು ದಡದಡ ಸುಟ್ಟ ಹಾಕ್ಬಿಡ್ತಾರೆ. ಸುಟ್ಟ ಹಾಕೋದ್ರಿಂದ ಮುಖ್ಯವಾಗಿ ಏನು ನಮ್ಗೆ ತೊಂದರೆ ಆಗ್ತದಪ್ಪ ಅಂದ್ರೆ ಭೂಮಿಗೆ ಹ್ಯೂಮಸ್ ಬರೋದಿಲ್ಲ. ಹ್ಯೂಮಸ್ ಯಾಕೆ ಬರೋದಿಲ್ಲ ಅಂದ್ರೆ ಅಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳನ್ನೇ ಬಳಕೆ ಇರೋದಿಲ್ಲ. ಕೃಷಿ ತ್ಯಾಜ್ಯ ವಸ್ತುಗಳು ನಾವು ಪುನರ್ಬಳಕೆ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಆಗ್ತಾವೆ, ಸಾಕಷ್ಟು ಎರೆಹುಳು ಗೊಬ್ಬರಗಳು ಎರೆಹುಳುಗಳನ್ನು ಅಲ್ಲಿ ಬರ್ತಾವೆ. ಆಮೇಲೆ ಮಣ್ಣಿನ ಭೌತಿಕ ಮತ್ತು ಜೈವಿಕ ರಾಸಾಯನಿಕ ಕ್ರಿಯೆಗಳನ್ನು ಜಾಸ್ತಿಯಾಗಿ ಮಣ್ಣಿನ ಫಲವತ್ತತೆ ಇಳುವರಿಯಲ್ಲಿ ಅನುಕೂಲ ಆಗ್ತದೆ. ಆಮೇಲೆ ಇತ್ತೀಚಿನ ದಿವಸಗಳಲ್ಲಿ ಮೂಢನಂಬಿಕೆ ಏನಪ್ಪ ಅಂದ್ರೆ ಏ ತ್ಯಾಜ್ಯ ವಸ್ತು ಹಾಕೋದ್ರಿಂದ ಹೊಲ ಬೆಳೆಯಂಗಿಲ್ಲ, ಕೀಡು ಜಾಸ್ತಿ ಬರ್ತಾವೆ, ಆಮೇಲೆ ರೋಗಗಳು ಜಾಸ್ತಿ ಬರ್ತಾವೆ ಅನ್ನೋದೊಂದು ಮೂಢನಂಬಿಕೆ ಇದೆ ಸರ್. ಅದ ಖರೆ ಅಂದ್ರೆ ಇವು ಬರ್ತಾವ ಅಂತ ಹೇಳಿ ಖರೆ. ನಾವು ನೈಸರ್ಗಿಕವಾಗಿ ಏನಾಗಬೇಕಲ್ಲ ಆಗಬೇಕು, ಅದಕ್ಕೆ ಬಿಡ್ಬೇಕು ನಾವು. ಈ ಹುಳ ಬರ್ತಾವ ಅವ ಬರ್ತಾವ ಅಂತ ಅನ್ನೋದ್ ಬಿಟ್ರೆ ಮತ್ತೆ ಹುಳ ಮತ್ತೆ ಅಲ್ಲಿಲ್ಲ ಮತ್ತೆ ಎಲ್ಲಿ ಬರ್ಬೇಕು, ನಿಮ್ಮನೆಗೆ ಬರ್ಬೇಕಾ ಹೆಂಗೆ? ಅವ್ನು ನೈಸರ್ಗಿಕವಾಗಿದ್ದಂತ ಜಮೀನಲ್ಲಿ ಅವು ಸಂತಾನೋತ್ಪತ್ತಿ ಮಾಡ್ಕೊಳ್ಳೋಕೆ ಮತ್ತೆ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ. ಮನೆಗೂ ಬರಕ್ ಬೇಡ ಅಂತೀರಿ, ಹೊಲದಾಗ ಇರೋದು ಬೇಡ, ಮತ್ತೆ ಎಲ್ಲಿ ಹೋಗ್ಬೇಕು ಹುಳಗಳು? ತಮ್ಮ ತಾವು ಜೀವನ ಮಾಡ್ತಿರ್ತೀವಿ ನಾವು, ಈಗ ಮನುಷ್ಯರಷ್ಟು ಕೆಟ್ಟಂತವಲ್ಲ ಹುಳ. ನೀವು ಮುದ್ದ ನೋಡ್ಕೊಂಡು ಆಟಾಡ್ಬೇಕು, ನೀವು ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಕೆಲವೊಂದ ಕಾಲಿಗೆ ಬೂಟ್ ಹಾಕೊಳ್ಳುವಂಥದ್ದು, ಕೈಗೆ ಗ್ಲೌಸ್ ಹಾಕೊಳ್ಳುವಂಥದ್ದು ಮಾಡಬೇಕು. ಇಲ್ಲಾಂದ್ರೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋರಿ, ಆದ್ರೆ ಅವನ್ನ ಹಾಳು ಮಾಡ್ಬೇಕು ಅನ್ನೋದು ಏನು ಹೌದಲ್ಲ? ಈ ತರ ನಂಬಿಕೆಗಳು ಚಲೋ ಅಲ್ಲ ಅಲ್ಲ. ಈಗ ಸೆಟಪ್ ನಿಮ್ಮ ಅಭಿಪ್ರಾಯದೊಳಗೆ ಏನು ಕೃಷಿ ತ್ಯಾಜ್ಯ ವಸ್ತುಗಳು ಅಂದ್ರೆ ಯಾವುವು? ಹೌದು ಸರ್, ಇದು ಬಹಳ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಲಕ್ಷ ಇಟ್ಕೊಳ್ಳುವಂತ ವಿಷಯ ಇದು. ಕೃಷಿ ತ್ಯಾಜ್ಯ ವಸ್ತುಗಳು ಅಂದ್ರೆ ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸಜ್ಜೆ ರಾಶಿ ಮಾಡಿದ ಕೂಡಲೇ ಜಮೀನಲ್ಲಿ ಇದ್ದಂತ ಸಂಪನ್ಮೂಲಗಳ ಬಳಕೆ ಮಾಡ್ಕೊಳ್ಳೋ ಗೊತ್ತಿಲ್ಲ. ರಾಶಿ ಆದ ಕೂಡಲೇ ಏನ್ ಮಾಡ್ತೇವೆ ನಾವು, ಮನುಷ್ಯನಿಗೆ ಬೇಡವಾದ ವಸ್ತುನ್ ಆಮೇಲೆ ಅದು ತ್ಯಾಜ್ಯ ವಸ್ತು ನಾವು ಅಂತೀವಿ. ಯಾವ್ಯಾವಪ್ಪ ಅಂದ್ರೆ ಉದಾಹರಣೆಗೆ ಜೋಳ ಕೊಯ್ಲಿ, ಜೋಳ ಮೆಕ್ಕೆಜೋಳ ಕೊಯ್ಲಿ, ಆಮೇಲೆ ಕಾಳು ಬಿಡಿಸಿದ ತೆನಿ, ಆಮೇಲೆ ಸೂರ್ಪಾನ್ ದಂಟ, ಸೂರ್ಪಾನ್ ಕಾಳು ಬಿಡಿಸಿದ ತೆನಿ, ಆಮೇಲೆ ಕಬ್ಬಿನ ರೌದಿ, ಆಮೇಲೆ ಹೆಸರಿನ ಬೆಳ್ಳಿ ಮತ್ತು ಹೆಸರಿನ ಹೊಟ್ಟ, ಉದ್ದಿನ ಬೆಳ್ಳಿ ಉದ್ದಿನ ಹೊಟ್ಟ, ಆಮೇಲೆ ಇನ್ನು ಕಡ್ಲಿ ಹೊಟ್ಟ, ಅವನ್ನ ನಾವೇನ್ ಮಾಡ್ತೇವೆ ಸುಟ್ಟು ಹಾಕಿಬಿಡ್ತೇವೆ. ಅವನ್ನ ನಾವು ಸಮರ್ಪಕವಾಗಿ ಕೃಷಿಗೆ ನಾವು ಬಳಕೆ ಮಾಡ್ಕೊಂಡ್ರೆ ಒಂದು ಒಳ್ಳೆ ಅನುಕೂಲ ಆತ ನಾ ಹೇಳ್ತೀನಿ. ನೋಡ್ರಿ ಇವೆಲ್ಲ ಈ ಕರೆನ ಎಲ್ಲ ಬೆಳೆದನ ಕಡಿಮೆ ಆಗ್ಬಿಟ್ಟಾರ್ರಿ ಸೆಟಪ್ ಅವರ. ಜನ ಏನ್ ಮಾಡ್ತಾರ, ಅಗದಿ ವಾಣಿಜ್ಯ ಬೆಳೆ ಅಂತಕೊಂಡು ಇವು ಖರೆ ಈ ಆರ್ ತಿಂಗಳ ಹೆಸರಾಗ್ಲಿ, ಆರ್ ತಿಂಗಳ ಗುರಳು ಇವೆಲ್ಲ ಬೆಳೆದು ಬಿಟ್ಬಿಟ್ಟಾರ. ನೀವು ಹೇಳ್ತಿರಿವಲ್ಲ ಖರೆ ಕಡ್ಲಿ ಇವೆಲ್ಲ ಅಂದ್ರೆ ಅವು ಬೆಳೆದ್ ಯಾಕೆ ಬೆಳಿಬೇಕಪ್ಪ, ಅದರಿಂದ ಏನ್ ಲಾಭ ಐತಿ ನಮಗ? ಬರೀ ನಾ ಕಾಳ ಸಂಬಂಧ ಏನ್ ಮಾಡೋದು, ಬೇಡ ಬೇಡ ನಾವು ರೊಕ್ಕ ಮಾಡ್ಕೊಂಡು ರೊಕ್ಕ ಮಾಡಕ್ ನಿಂತ್ಬಿಟ್ರ ಜನ. ಖರೇನೆ ಇದು ಚಲೋ ಅಲ್ಲದಲ್ಲ. ಖರೆ ಇಂಥವೆಲ್ಲ ಈ ಬೆಳೆದ್ಬೇಕು ನಾವು. ಅಂದ್ರೆ ನಾವು ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು, ಅವು ಬೆಳೆದ್ರಿಂದ ಏನಾಗ್ತದೆ ನಮ್ಗೆ ತ್ಯಾಜ್ಯ ವಸ್ತುಗಳೂ ಆಗ್ತವ, ಹಂಗಾಗಿ ನಮಗೆ ಪೌಷ್ಟಿಕವಾದ ಆಹಾರ ಸಿಗ್ತದೆ. ಈ ಮನೆ ಆಹಾರ ಬಿಟ್ಟು ಅಂಗಡಿ ಹೋಗಿ ತೊಗರಿ ತಗೊಳ್ಳೋ ಪರಿಸ್ಥಿತಿ ನಮ್ಗೆ ಬಂದಿದೆ ಹೌದಲ್ಲ? ಹೌದು ಸರ್, ಖಂಡಿತ ರೈತ ಬಾಂಧವರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಮ್ಮ ಸೆಟಪ್ ಅವರೇ, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಕೃಷಿಯೊಳಗೆ ಯಾವ ಒಂದು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ನೀವು ಮೇವ್ ಹಾಕತ್ತಂತೀರಿ, ಆ ಹೊಟ್ಟನ್ನು ಹ್ಯಾಂಗ್ ಬಳಕೆ ಮಾಡ್ಕೋಬೇಕು ಅಂದ್ರೆ ಸರ್? ನೀವೇನ್ ಮಾಡಿದ್ರಿ ಅದನ್ನ ಹೊಲದಾಗ ಮಾಡಿದ ಸರ್? ಏನ್ ಮಾಡಿರಿ ಹೇಳಿ ಸ್ವತಃ? ನನ್ನ ಕ್ಷೇತ್ರದೊಳಗೆ ನಾ ಮಾಡ್ಕೊಂಡದಂದ್ರೆ ಇವತ್ತಿನ ದಿವಸ ನಾನು ನೋಡ್ಲಿಕ್ಕಾಗಿ ರೈತರದಂದ್ರೆ ಹರಿದೋಗು ತಿಪ್ಪಿಗುಂಡಿ ಇಲ್ಲಾಂದ್ರೆ ಹಾರಿ ಹೋಗು ತಿಪ್ಪಿಗುಂಡಿ. ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಎಲ್ಲೇ ಹಾಕಿಬಿಟ್ಟಂದ್ರೆ ಜೋರಾಗಿ ಮಳೆ ಬಂತಂದ್ರೆ ಹರ್ಕೊಂಡು ಹೋಗ್ತದೆ, ಜೋರಾಗಿ ಗಾಳಿ ಬಿಡ್ತಂದ್ರೆ ಗಾಳಿಗೆ ಹಾರಿ ಹೋಗಿಬಿಡ್ತದೆ. ಈ ರೀತಿ ಇದನ್ನ ನಾನು ಮನಗೊಂಡು ನಾನು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡಿನಿ ಅಂದ್ರೆ ಸ್ವತಃ ನನ್ನ ಜಮೀನಿನಲ್ಲಿ ಮಲ್ಚಿಂಗ್ ಆಗಿ ಅಂದ್ರೆ ಹೊದಿಕೆಗಾಗಿ ಬಳಕೆ ಮಾಡ್ಕೊಂಡು, ಇದಕ್ಕೇನು ಅವ್ರು ದುಡ್ಡು ಕೊಟ್ಟು ಏನು ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದು ಎರಡನೇದು ಅತಿ ಸುಲಭವಾಗಿ ಮಾಡ್ಕೋಬಹುದು ಅಂದ್ರೆ ದನಗಳ ಕಾಲಲ್ಲಿ ಹೊದಿಕೆ ಅದು ಮೂತ್ರ ಇದು ಹಾಕೊಂಡು ಅದು ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಸಾವಯವ ಗೊಬ್ಬರಗಳು ಮತ್ತು ದ್ರವರೂಪ ಗೊಬ್ಬರಗಳ ಉತ್ಪಾದನೆ ಮಾಡ್ಕೊಳಕ್, ಆಮೇಲೆ ಬಯೋಡೈಜೆಸ್ಟ್ ಅದಕ್ಕೆ ಬಳಕೆ ಮಾಡ್ಕೋಬಹುದು. ಇನ್ನ ನಮ್ಗೆ ಏನೂ ಇಲ್ಲಪ್ಪ ಹೊರಗೋಗಿ ಮಾಡಕ್ಕಾಗಲ್ಲ ಅಂದ್ರೆ ಜಮೀನ್ದೊಳಗೆ ಒಂದು ಮೂಲಿ ಒಳಗೆ ಗುಪ್ಪೆ ಆಕಾರದ ಕಾಂಪೋಸ್ಟ್ ಮಾಡ್ಕೋಬಹುದು. ಆಮೇಲೆ ಎಲ್ಲಿ ಎತ್ತರ ಪ್ರದೇಶ ಇರ್ತದೆ ಅಲ್ಲಿ ನೆಳ ಇರ್ತದೆ ಅಲ್ಲಿ ನಡಪ್ ಕಾಂಪೋಸ್ಟ್ ಅಂತ ಮಾಡ್ಕೋಬಹುದು. ಆಮೇಲೆ ಜಮೀನ್ ಒಳಗೆ ನಡಪ್ ಕಾಂಪೋಸ್ಟ್ ಮಾಡ್ಕೊಂಡು ಆಮೇಲೆ ಜಮೀನ್ ಒಳಗಡೆ ಮಾಡುವಂತಹ ಕಾಂಪೋಸ್ಟ್ ಅನ್ನು ನಾವು ಮಾಡ್ಕೋಬಹುದು. ಆಮೇಲೆ ಇದು ಅಲ್ಲೇ ಕೆಲವೊಂದು ಪಶು ಆಹಾರವಾಗಿ ಬಳಕೆ ಮಾಡಬಹುದು. ಈ ಉದಾಹರಣೆಗೆ ನೋಡ್ರಿ, ಯಾರಲ್ಲಿ ದನಗಳಿರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ, ಕಡ್ಲಿ ಹೊಟ್ಟ ಎಲ್ಲ ಸೂಟ್ ಹಾಕಿಬಿಡ್ತಾರೆ. ಅದು ಕಡ್ಲಿ ಹೊಟ್ಟು ಸಹ ನಾವು ಪಶು ಆಹಾರವಾಗಿ ಬಳಕೆ ಮಾಡ್ಕೊಳ್ಬಹುದು. ಆಮೇಲೆ ಹೆಸರು ಬೆಳ್ಳಿ, ಆಮೇಲೆ ಉದ್ದಿನ ಬೆಳ್ಳಿ, ಅಲಸಂದಿ ಬೆಳ್ಳಿ ಇವೆಲ್ಲ ನಾವು ಪಶು ಆಹಾರವಾಗಿ ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹೌದು, ಪಶುಗಳ ಆಹಾರ ಎಲ್ಲದು ಖರೆ, ಅದನ್ನ ನಾವು ವಿಚಾರ ಮಾಡಬಹುದು. ಕಡೆಗೆ ಸೆಟಪ್ ಅವರ, ಕೃಷಿ ತ್ಯಾಜ್ಯ ವಸ್ತುಗಳ ಬಗ್ಗೆ ನೀವು ಮಾಹಿತಿ ಮಾಡಿ ಕೊಡಕತ್ತಿದ್ರಿ. ಈ ಬಯೋಡೈಜೆಸ್ಟ್ ಅಂತ ಕೆಲವೊಂದು ಹೇಳಿದ್ರೆ ಅಂದ್ರೆ ಬಯೋಡೈಜೆಸ್ಟ್ ಆಗಿ ಕೆಲವೊಂದು ಇದು ಮಾಡಬಹುದು, ಉಪಯೋಗ ಮಾಡಬಹುದು ಬಯೋಡಿಗ್ರೇಡಬಲ್ ಕೆಲವೊಂದು. ಯಾಕಂದ್ರೆ ಯಾವುದೇ ಒಂದು ವಸ್ತು ಬಯೋಡಿಗ್ರೇಡಬಲ್ ಆಗಬೇಕದು. ಇವನ್ ಮನುಷ್ಯ ಕೂಡ ಸತ್ತ ಮೇಲೆ ನೀವು ಹೂಳಿದ್ರೆ ಅದನ್ನ ಆಮೇಲೆ ಗೊಬ್ಬರ ಆಗೇ ಬಿಡುತ್ತೆ. ಅಂದ್ರೆ ಬಯೋಡಿಗ್ರೇಡಬಲ್ ನಾವೆಲ್ಲ ನೈಸರ್ಗಿಕವಾಗಿ ಏನು ಹುಟ್ಟು ಪಡಿತದೆ ಅದು ಸಾವು ಪಡೆದ್ಮೇಲೂ ಅದು ಮಣ್ಣಿನೊಳಗೆ ಕುಡುದು ಅದು ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಅದು ಒಂದು ಬಯೋಡೈಜೆಸ್ಟ್ ಆಗ್ತದೆ ನೀವು ಹೇಳಿದಂಗೆ ಅಲ್ಲ. ಈಗ ಏನೇನು ತ್ಯಾಜ್ಯ ವಸ್ತುಗಳನ್ನು ನಾವು ಬಯೋಡೈಜೆಸ್ಟ್ ಅಂತ ಮಾಡಬಹುದು ಅಂದ್ರೆ ನಮ್ಮ ತೋಟದೊಳಗೆ ಬಯೋಡೈಜೆಸ್ಟ್ ಸರ್ ಒಂದು ಡ್ರಮ್ ಪದ್ಧತಿಯೊಳಗೆ ನಾನು ಬಯೋಡೈಜೆಸ್ಟರ್ ಮಾಡಿದೀನಿ. ಅದು ಯಾವ ರೀತಿ ಅಂದ್ರೆ ಹಸಿರು ತ್ಯಾಜ್ಯ ವಸ್ತುಗಳನ್ನು ಹಸಿರು ಇರುವಾಗಲೇ ಬಳಕೆ ಮಾಡ್ಕೊಳ್ಳೋದು. ಅಂದ್ರೆ ಒಂದು ಮೂರು ಭಾಗ ನೀರನ್ನು ತುಂಬಿ ಅದರೊಳಗೆ ಒಂದು 25% ಆಗಟ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಆಮೇಲೆ ಹುಲ್ಲಾಗಿರ್ಬಹುದು ಆಮೇಲೆ ಮುರಿದು ಬಿದ್ದಂತ ಯಾವುದೇ ಜೋಳ ದಂಟಾಗಿರ್ಬಹುದು ಆಮೇಲೆ ಇದು ಅಲಸಂದಿ ದಂಟಾಗಿರ್ಬಹುದು ಇಂಥವನ್ನ ನಾವು ಅದರೊಳಗೆ ಬಳಕೆ ಮಾಡಿಕೊಂಡು ಕೆಲವೊಂದು ದಿವಸ ಅಲ್ಲೇ ಕಳಿಯಲ್ಲಿ ಬಿಟ್ಟು ಅಂದ್ರೆ ಕೊಳಿಯುದು ಮತ್ತು ಕಳಿಯುದು ಎರಡು ತರ ವ್ಯತ್ಯಾಸ ಸರ್. ಅಲ್ಲಿ ಕಳಿಬೇಕದು ಕಳತು ಚೆನ್ನಾಗಿ ಕಳತದ ಅಂದ್ರೆ ಒಂಥರ ಒಳ್ಳೆ ವಾಸನೆ ಬರ್ತದೆ. ಈಗ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಜೀವಾಮೃತನ ಮಾಡುವಾಗ ಮೊದಲ ಶಗಣಿ ಗೋಮೂತ್ರ ಒಂಥರ ವಾಸನೆ ಬರ್ತಿರ್ತಾವ ಅದನ್ನೇ ಸ್ವಲ್ಪ ದಿವಸ ಸಮಯ ಕಳೆದ ಬಳಿಕ ಅಲ್ಲಿ ಕಳತಿರ್ತದ ಅವಾಗ ಒಂದು ತುಪ್ಪಸ್ತರ ಸ್ಮೆಲ್ ಬರ್ತಿರ್ತದ. ಆ ತರನಾಗಿ ಇದನ್ನು ಬಯೋಡೈಜೆಸ್ಟರ್ನಲ್ಲಿ ಏನ್ ನಾವು ಹಸಿ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿರ್ತೇವಲ್ಲ ಅದು ಸಹ ಒಂಥರ ಸುವಾಸನೆ ಬೀಸ್ತದೆ. ಇದನ್ನ ಈ ರೀತಿ ತ್ಯಾಜ್ಯ ವಸ್ತು ಬಯೋಡೈಜೆಸ್ಟರ್ನಲ್ಲಿ ಬಳಕೆ ಮಾಡಿಕೊಂಡು ತ್ಯಾಜ್ಯ ವಸ್ತುಗಳು ಸಹ ಬಳಕೆ ಮಾಡೋದ್ರಿಂದ ಅದಕ್ಕೆ ಸಾಕಷ್ಟು ಪೋಷಕಾಂಶಗಳು ಕೊಟ್ಟಂಗ ಆಗ್ತದೆ ಬೆಳಿಗ್ಗೆ ಒಂದು ಆಮೇಲೆ ಇನ್ನೊಂದು ಸಸ್ಯ ಪ್ರಚೋದಕಗಳು ಒದಗಿಸಿದಂಗ ಆಗ್ತದೆ ಅದನ್ನು ನಾ ಹೇಳ್ಬೋದು. ಅಂದ್ರೆ ಕರೆನ ಈಗ ನಾವು ಜೀವಾಮೃತ ಮಾಡ್ಬೇಕಾದ್ರೆ ಮತ್ತೆ ಇದೆಲ್ಲ ಮಾಡೇ ಮಾಡ್ತೇವೆ ಅಂದ್ರೆ ಹಾಲು ಹೆಪ್ಪು ಹಾಕಿದಾಗ ಮೊಸರಾಗೇ ಬಿಡ್ತೈತಿ. ಹಂಗ ಖಂಡಿತವಾಗಿ ಇದು ಬ್ಯಾಕ್ಟೀರಿಯಾ ಬೆಳೆದೇ ಬೆಳಿತು ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ನೀವು ಹಾಕಿದ್ದು ತ್ಯಾಜ್ಯ ವಸ್ತು ನಿಧಾನಕ್ಕೆ ಗೊಬ್ಬರ ಆಗಿ ಕಳತು ಕಡೆಗೆ ಅದು ಎಲ್ಲರಿಗೂ ಉಪಯೋಗ ಮಾಡುವಂಗ. ಯಾಕಂದ್ರೆ ಸಾಕಷ್ಟು ಜೀವಾಮೃತಗಳು ಇರೋದ್ರಿಂದ ಅಲ್ಲಿ ಸಾಕಷ್ಟು ಜೀವ ಬರ್ತದಲ್ಲಿ ಜೀವ ಎಲ್ಲ ತರ ವೈವಿಧ್ಯಮಯವಾಗಿ ಜೀವಿಗಳು ಬೆಳಿತಾವಲ್ಲಿ ಅವಾಗ ಏನಾಗತ್ತೆ ಆ ಕಾಂಪೋಸ್ಟ್ ತಯಾರಾಗಿ ಅದನ್ನ ನಾವು ಹೊಲಕ್ಕೆಲ್ಲ ಉಪಯೋಗ ಮಾಡ್ಕೋತೇವೆ. ಅಂದ್ರೆ ಅಷ್ಟು ಅನುಕೂಲತೆ ಅದ ಹೌದಲ್ಲಿ ಹೇಳ್ದಂಗೆ. ಈಗ ನೀವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿದ್ರೆ ಇಷ್ಟೆಲ್ಲ ಅನುಕೂಲ ಆಗತ್ತೆ. ಅಕಸ್ಮಾತ್ ಉಪಯೋಗ ಮಾಡ್ಲಿಕ್ಕಂದ್ರೆ ಏನಾಗ್ತದೆ ನೋಡಿರೋಣ ಅದನ್ನ ಹಂಗ ಉಪಯೋಗ ಮಾಡಲಾರ್ದ ಸುಟ್ಟು ಬಿಟ್ರಂತ ಕೋರಿ ಏನಾಗ್ತದ ಅದು? ಹೌದು ಸರ್, ನಾನೇ ಪ್ರಯೋಗ ಮಾಡೋಣ. ಕೃಷಿ ತ್ಯಾಜ್ಯ ವಸ್ತುಗಳನ್ನ ಸಮರ್ಪಕವಾಗಿ ಬಳಕೆ ಮಾಡದಿದ್ರೆ ಏನಾಗ್ತದೆ? ನಾವು ಬಹಳಷ್ಟು ಕಷ್ಟ ಅನುಭವಿಸಬೇಕಾಗ್ತದೆ. ಮುಖ್ಯವಾಗಿ ಅಂದ್ರೆ ಭೂಮಿಯಲ್ಲೇ ಮಣ್ಣಿನ ಫಲವತ್ತತೆನೇ ಇರುವುದಿಲ್ಲ. ಅವಾಗ ನಾವು ಪ್ರತಿ ವರ್ಷ ವರ್ಷ ಹೊರಗಿಂದ ರಾಸಾಯನಿಕ ಗೊಬ್ಬರಕ್ಕೆ ಮಾರು ಹೋಗಬೇಕಾಗ್ತದೆ. ರಾಸಾಯನಿಕ ಗೊಬ್ಬರ ಮಾರು ಹೋಗೋದು ನಮ್ಮ ಕೃಷಿ ಖಾಲಿ ಆಗಿಬಿಡುತ್ತೆ. ನಾವೆಲ್ಲ ಮತ್ತೊಬ್ಬರು ಶ್ರೀಮಂತ ಮಾಡ್ತೇವೆ ಹೊರತಾಗಿ ನಾವು ಶ್ರೀಮಂತ ಆಗೋದಿಲ್ಲ. ಆ ಉದ್ದೇಶದಿಂದ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಎಷ್ಟು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತೇವೋ ಅಷ್ಟು ಅನುಕೂಲ ಆಗ್ತದೆ. ಮತ್ತೆ ನಾವು ಬಳಕೆ ಮಾಡ್ಕೊಳ್ಳದೇ ಇದ್ದೇವೆ ಅಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಮಣ್ಣಿನಲ್ಲಿ ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ಕಡಿಮೆ ಆಗ್ತಾವ, ಆಮೇಲೆ ಇಳುವರಿಯಲ್ಲಿ ಅತ್ಯಂತ ನಷ್ಟ ಅನುಭವಿಸಬೇಕಾಗ್ತದೆ. ನಾ ಹೇಳ್ಬೋದು ಎಲ್ಲ ಸೆಟಪ್ ನೀವು ಹೇಳೋದು ಖರೆ ಅದ. ಈಗ ನಾವ್ ಏನ್ ಮಾಡ್ತೀವಲ್ಲ, ನಾವು ತ್ಯಾಜ್ಯ ವಸ್ತುಗಳಾಗ್ಲಿ ಏನಾಗ್ಲಿ ನಾವು ಉಪಯೋಗ ಮಾಡಕತ್ತಿದ್ವು ಅಂದ್ರೆ ಅದು ಖಂಡಿತವಾಗಿ ಒಂಥರ ಗೊಬ್ಬರ ಆಗ್ತದೆ. ಅಂದ್ರೆ ಬೆಳಿಲಿಕ್ಕೆ ಬೇಕಾದಂತಹ ಒಂದು ಪೋಷಕಾಂಶಗಳನ್ನ ಖಂಡಿತವಾಗಿ ನಾವು ಭೂಮಿಯಿಂದನೇ ತಗೊಂಡು ಮತ್ತೆ ಭೂಮಿಗೆ ವಾಪಸ್ ಕೊಡೋಂಗ್ ಆಗ್ತದೆ. ಈಗ ನೀವು ಹಿಂಗೆಲ್ಲ ಮಾಡಲಿಕ್ಕೆ ತ್ಯಾಜ್ಯ ವಸ್ತುಗಳನ್ನ ಬೇಡ ತೆಗೆದು ಒಗದ್ ಬಿಡೋಣ ಆ ಕಡೆ ಎಲ್ಲ ಅವ್ರ ಮನೆಗೆ ಹೋಗ್ಲಿ ಅಂತಂದ್ರೆ ಅವ್ರ ಮನೆಗೆ ಗೊಬ್ಬರ ಆಗ್ತದೆ. ಆಮೇಲೆ ಅದು ಸುಟ್ಟು ಬಿಟ್ಟು ಅಂತಂದ್ರೆ ಯಾರಿಗೆ ಆಗುದಿಲ್ಲ, ಸುಮ್ಮನೆ ಮ್ಯಾಲೆ ಪರಿಸರಕ್ಕೂ ನಾಶ ಮಾಡ್ತೀವಿ. ಇಂಗಾಲ ಡೈಆಕ್ಸೈಡ್ ಕ್ರಿಯೇಟ್ ಆಗ್ತದೆ, ಆಕ್ಸಿಜನ್ ಎಲ್ಲ ಹೋಗ್ಬಿಡ್ತೈತಿ. ಹಿಂಗಾಗಿ ಸುತ್ತಮುತ್ತ ಪರಿಸರ ಯಪ್ಪ ಏನಪ್ಪ ಇದು ಅಲ್ಲೇ ಬೆಂಕಿ ಹಚ್ಚ ನೋಡು ಅಂತೇಳಿ ಎಲ್ಲರೂ ಮೂ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಅದನ್ನ ನಾವು ಉಪಯೋಗ ಮಾಡಕ್ ಸಾಧ್ಯ ಅಂದ್ರೆ ನಾವು ಇಲ್ಲದ ಹೊರಗಿನ ಪೋಷಕಾಂಶಗಳು ತಂದು ಹಾಕೋ ಬದ್ಲಿ ಇದನ್ನ ಸರಿಯಾಗಿ ನಾವು ಅದನ್ನ ಕಾಂಪೋಸ್ಟ್ ತಯಾರ ಮಾಡಿ ಬಯೋಡೈಜೆಸ್ಟ್ ಮಾಡಿದ್ರೆ ಅಂದ್ರೆ ಖಂಡಿತವಾಗಿ ನಮಗೆ ಪೋಷಕಾಂಶಗಳು ಸಿಗ್ತದೆ, ಭೂಮಿಯೊಳಗನ ಸಿಕ್ಕಂಗೆ ಆಗ್ತದೆ. ಅಗದಿ ಕಡಿಮೆ ದುಡ್ಡಿನೊಳಗನ ನಮಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ಕೊಟ್ಟು ಬೇಕಾದ ಬಂಗಾರ ಬೆಳಿಬಹುದು. ಹೌದಲ್ಲ, ಖರೆ ನೀವು ಹೇಳೋದ್ ಮಾತು ಅರ್ಥದ. ಅದಕ್ಕೆ ರೈತ ಬಾಂಧವರೇ ಖಂಡಿತವಾಗಿ ಇದನ್ನ ನೀವು ಗಮನದಲ್ಲಿಡ್ರಿ. ಸುಡಬೇಡ್ರಪ್ಪ ಸುಡಬೇಡ ಅನ್ನೋದು ಅರ್ಥ ಇದ್ರ ಹಿಂದೆ ಬಹಳ ಅದ. ಅದಕ್ಕೆ ನಮ್ಮ ರೈತ ಬಾಂಧವರು ಖಂಡಿತವಾಗಿ ತಿಳ್ಕೋಬೇಕು. ಇನ್ನು ಎಲ್ಲಾ ಇವುಗಳನ್ನ ಸುಡೋಕಂತೂ ದಯವಿಟ್ಟು ಮನಸ್ಸು ಮಾಡಬೇಡ್ರಿ. ಆದಷ್ಟು ಅದನ್ನ ತ್ಯಾಜ್ಯ ವಸ್ತುಗಳನ್ನ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಸೆಟಪ್ ಅವ್ರು ಹೇಳಿಕತ್ತೀರಿ ನೀವು, ಈಗ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಉಪಯೋಗ ಮಾಡಿದ್ರಿಂದ ಮತ್ತೇನೇನು ಲಾಭ ಅದಾವ? ಯಾಕಂದ್ರೆ ನೀವು ಮಾಡಿರಿ ಅದನ್ನ ತ್ಯಾಜ್ಯ ವಸ್ತುಗಳನ್ನ ನೀವು ಒಂದ್ ಕಡೆ ಸುಟ್ಟು ನೋಡಿರಿ, ಒಂದ್ ಕಡೆ ಹೆಂಗ ಬಿಟ್ಟು ನೋಡಿರಿ. ಸೊ ಏನೇನು ಲಾಭ ಆಗಿದೆ ನಿಮಗೆ, ಮತ್ತೇನೇನು ಲಾಭ ಆಗ್ಬಹುದು? ಕೃಷಿ ತ್ಯಾಜ್ಯ ವಸ್ತುಗಳು ಸುಮಾರು ನಾನು 2004 ಹಿಡಿದು ಬಳಕೆ ಮಾಡ್ಕೋತ ಬಂದಿನಿ. ಬಳಕೆ ಮಾಡಿದ ಸ್ಥಳದಲ್ಲಿ ಒಂಥರ ಮಣ್ಣಿನ ಮೃದುತ್ವ ಆತದ, ಆಮೇಲೆ ಹೊದಿಕೆ ನೇರವಾಗಿ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದ್ರಿಂದ ಅದನ್ನ ನಾವು ರಕ್ಷಿಸಿದಂಗ ಆಗ್ತದೆ. ಅಲ್ಲಿ ಸಾಕಷ್ಟು ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿಕೊಳ್ಳೋದಲ್ಲಿ ಅಲ್ಲಿ ಎರೆಹುಳುಗಳು ಬಂದು ಅವು ತ್ಯಾಜ್ಯ ವಸ್ತುಗಳನ್ನು ತಿಲಕ್ ಪ್ರಾರಂಭ ಮಾಡ್ತೇವೆ. ನಿಸರ್ಗವಾಗಿ ನೈಸರ್ಗಿಕವಾಗಿ ಅಲ್ಲಿ ಗೊಬ್ಬರ ತಂತಾನೇ ಉತ್ಪಾದನೆ ಆಗ್ತದೆ. ನಾವು ಏನು 1 ರೂಪಾಯಿ ಸಹ ಖರ್ಚು ಮಾಡಿರುವುದಿಲ್ಲ. ಎರೆಹುಳುಗಳು ಬಂದವು ತ್ಯಾಜ್ಯ ವಸ್ತುಗಳು ತಿಂದು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತಾವ. ಆಮೇಲೆ ಮಣ್ಣಿಗೆ ಹ್ಯೂಮಸ್ ಅನ್ನೋದು ಬರ್ತದೆ. ಹ್ಯೂಮಸ್ ಅಂದ್ರೆ ಮಣ್ಣಿನ ಫಲವತ್ತತೆ, ಮೇಲ್ಪದರ ಫಲವತ್ತತೆ ಅತ್ಯಂತ ಫಲವತ್ತತೆ ಅದ. ಆವಾಗ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿಯಾಗಿ ಮಣ್ಣಿನ ಭೌತಿಕ ಜೈವಿಕ ಮತ್ತು ರಾಸಾಯನಿಕವಾಗಿ ಅಲ್ಲಿ ಕ್ರಿಯೆಗಳು ನಡೆಯೋದ್ರಿಂದ ಮಣ್ಣಿನ ಫಲವತ್ತತೆ ಆಗ್ತದೆ. ಇದು ಅಲ್ಲದೆ ಮಳೆ ನೀರನ್ನ ಸಂಗ್ರಹಿಸಿಕೊಳ್ಳೋ ಬಹಳಷ್ಟು ಅನುಕೂಲ ಆಗ್ತದೆ. ನಾವೇನು ಆಳವಾಗಿ ಉಳುಮೆ ಮಾಡೋ ಅವಶ್ಯಕತೆ ಅನ್ನೋದಿಲ್ಲ. ಆವಾಗ ನೈಸರ್ಗಿಕವಾಗಿ ತಂತಾನೆ ಎರೆಹುಳುಗಳು ತಿರುಗಾಡೋದ್ರಿಂದ ಅಲ್ಲಿ ಸಾಕಷ್ಟು ನೀರುಗಳನ್ನ ನಾವು ತೇವಾಂಶ ಸಂಗ್ರಹ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗ್ತದೆ. ಇದು ಅಲ್ಲದೆ ನಾವು ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಲಿ. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ವರ್ಷ ಒಂದು 8 ಚೀಲ ಬೆಳೆದಿತ್ತಂದ್ರೆ ಮುಂದಿನ ಸಲ 10 ಚೀಲ ಆಗುವಂತ ಸಂಭವವನ್ನು ನಾನು ಇಲ್ಲಿ ಹೇಳಬಯಸ್ತೀನಿ ಸರ್. ಅಂದ್ರೆ ಅಷ್ಟೊಂದು ಮಣ್ಣಿನ ಫಲವತ್ತತೆ ಆಗ್ತದೆ. ನಾವು ಯಾವುದೇ ರೀತಿಯ ಹೊರಗಿನ ರಸಾಯನಿಕ ಗೊಬ್ಬರ ಅಲ್ಲಿ ಲಘು ಪೋಷಕಾಂಶಗಳಲ್ಲಿ ಏನೂ ಅಲ್ಲಿ ತರೋ ಅವಶ್ಯಕತೆ ಇರೋದಿಲ್ಲ. ಅದು ನಿಸರ್ಗವಾಗಿ ನಡೆಯುವಂತ ಕೆಲಸದಿಂದ ಅಷ್ಟೊಂದು ಅನುಕೂಲ ಮಾಡಿಕೊಡ್ತಾರೆ ರೈತಿಗೆ ಅಂತ ಹೇಳ್ತಾರೆ. ಖರೇ ಅದ. ಅಂದ್ರೆ ನಾವು ಒಣ ತೇವಾಂಶ ಅನ್ನೋದು ಬೇಕು ಯಾವಾಗ್ಲೂ, ಅಂದ್ರೆ ಹಸಿ ರಾಜ್ಯಾಗೋದು ಬೇಡ. ಅದು ಭೂಮಿ ಯಾವಾಗ್ಲೂ ಮಣ್ಣು ಫಲವತ್ತಾಗಿರ್ಬೇಕು ಅಂದ್ರೆ ಒಣ ತೇವಾಂಶ ಇರ್ಬೇಕು. ಅವಾಗ ಅಂದ್ರೆ ನೀರು ಬರಬೇಕು, ಆ ನೀರನ್ನು ಉಪಯೋಗ ಮಾಡೋ ಜೀವಿಗಳಿರ್ಬೇಕು ಅಲ್ಲಿ, ನೀರನ್ನು ಕುಡಿಬೇಕು, ಮತ್ತದು ಮಣ್ಣು ಒಣಗಬೇಕು. ಹಸಿನೂ ಇರಬಾರ್ದು, ಅಷ್ಟು ಒಣಗಿರಬಾರ್ದು. ಒಣ ತೇವಾಂಶ ಇರುವಂತದ್ದು, ತೇವಾಂಶ ಇರುವಂತ ಒಣ ಮಣ್ಣು ತಯಾರಾಗಬೇಕು ಅಲ್ಲಿ. ಅವಾಗ ಎಲ್ಲ ಈ ಎರೆಹುಳು ಇರ್ತದೆ. ಆ ತೇವಾಂಶ ಇಲ್ಲಾಂದ್ರೆ ಜೀವನ ಇಲ್ಲಲ್ಲ. ನೀರಿಲ್ಲ, ನಮ್ಮ ದೇಹದೊಳಗೆ ನೀರಿಲ್ಲಾಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಸಾಧ್ಯನಿಲ್ಲ. ನೀರಿಲ್ಲಾಂದ್ರೆ ನಮಗೆ ಸಾಕಷ್ಟು ತೊಂದರೆ ಆಗಿದೆ. ಹಂಗ ಪ್ರತಿ ಜೀವ ಕೊಟ್ಟಿನೂ ಹಂಗೆ ಅಲ್ಲ, ಪ್ರತಿ ಜೀವಿನೂ ಹಂಗೆ, ಭೂಮಿಯೊಳಗೆ ಮಣ್ಣಿನಲ್ಲಿರುವಂತಹ ಜೀವಿಗಳು ಹಂಗೆ ಅಲ್ಲ. ಅದಕ್ಕೆ ಒಣ ತೇವಾಂಶ ಇರುವಂಗೆ ನಾವು ನೋಡ್ಕೊಳ್ಬೇಕು ಅನ್ನೋದು. ಅದು ಬಹುಶಃ ಈ ತ್ಯಾಜ್ಯ ವಸ್ತುಗಳನ್ನು ನಾವು ಮುಚ್ಚಳಿಕೆ ಹಾಕೋದ್ರಿಂದ ಸಾಧ್ಯ. ಹಾಕೋದ್ರಿಂದ ಏನಾಗ್ತದೆ, ಮಣ್ಣು ನೀರು ಹಿಡ್ಕೊಳಕ್ ಸಾಧ್ಯ ಆಗ್ತದೆ. ನೀರ್ ಹಿಡ್ಕೊಂಡು ನೀರು ಅದನ್ನ ಉಪಯೋಗ ಮಾಡ್ತಾವು. ಖರೀತಾವ ಅಂದ್ರೆ ಸಾಕಷ್ಟು, ಎಷ್ಟು ಹೇಳಿದ್ರು ಕಡಿಮೆ ಇದೆ ತ್ಯಾಜ್ಯ ವಸ್ತುಗಳು ನಾವು ಉಪಯೋಗ ಐತಲ್ಲ, ಅದು ಎಷ್ಟು ಹೇಳಿದ್ರು ಕಡಿಮೆ. ಇನ್ನೊಂದು ನೀವು ಅಂದ್ರೆ ನಾವು ಈ ತ್ಯಾಜ್ಯ ವಸ್ತುಗಳು ಉಪಯೋಗ ಮಾಡೋದ್ರಿಂದ ಯಾವಾಗ್ಲೂ ಸುತ್ತಮುತ್ತಲು ಬದುಗುಂಟ ಎಲ್ಲ ಹಸಿರು ಇರೋಕ್ ಸಾಧ್ಯತೆ, ಹಸಿರು ಉಳಿತೈತಿ. ಯಾಕಂದ್ರೆ ನೀರು ಹರಿದು ಹೋಗಂಗಿಲ್ಲ, ಒಂದು ಹಸಿರು ಹಸಿರು ಇರ್ತೈತಿ, ಹಸಿರು ಬಹಳ ಚಂದ ಅಲ್ಲ ನೋಡ್ಲಿಕ್ಕೆ. ಅಂದ್ರೆ ಈ ಏನಪ್ಪ ಈ ಬರಗಾಲ ಬಂದೈತಿ, ಮಳೆನೇ ಇಲ್ಲ, ಬ್ಯಾಸಿಗೆ ಒಳಗೂ ಈ ಹಸಿರು ಐತಲ್ಲ, ಅದು ನೋಡ್ಲಿಕ್ಕೆ ಎಷ್ಟು ಆನಂದ. ಬ್ಯಾಸಿಗೆಗೂ ಹಸಿರು ಇರೋದು, ಅದು ಅದು ಈ ನೈಸರ್ಗಿಕವಾಗಿ ಈ ತ್ಯಾಜ್ಯ ವಸ್ತುಗಳು ಉಪಯೋಗ ಮಾಡಿ ಏನು ರೈತರು ಬದುಕು ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಸಾಧ್ಯ. ಅದು ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ. ಏನಿದು ಹಸಿರು ಹೆಂಗಿರ್ಬೇಕು ಅಂತೀರಿ, ಈ ಹಸಿರು ಇರೋದ್ರಿಂದ ಏನ್ ಲಾಭ ಅದ? ಹೌದು ಸರ್, ತಾವು ಕೇಳುವಂತ ಪ್ರಶ್ನೆ ಬಹಳ ಒಳ್ಳೇದು. ಯಾವ ರೈತ ನೈಸರ್ಗಿಕ ಕೃಷಿ ಮತ್ತು ಸುಸ್ಥಿರ ಕೃಷಿ ಮಾಡ್ತಾನೆ, ಆ ರೈತನ ಜಮೀನು ಸುತ್ತಲೂ ಮೊದಲು ಹೋಗಿ ಕಾಣೋದಂದ್ರೆ ಹಸಿರು ಪತಾಕಿ ಕಾಣಿಸ್ತದೆ. ಏನ್ ಹಸಿರು ಪತಾಕಿ ಅಂದ್ರೆ, ಅವನು ಜಮೀನು ಸುತ್ತಲೂ ಹಸಿರು ಸಸ್ಯ ಸಂಪತ್ತುಗಳನ್ನಿರ್ತದೆ. ಆ ಹಸಿರು ಸಸ್ಯ ಸಂಪತ್ತುಗಳು ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿಯ ಗಾಳಿಯಿಂದ ಬರುವಂತಹ ರೋಗಾಣುಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ದುಂಡಾಣುಗಳಾಗಿರ್ಬೋದು, ಯಾವುದೇ ರೀತಿ ಅವನ ಜಮೀನಲ್ಲಿ ಇದ್ದಂತಹ ಬೆಳೆಗಳಿಗೆ ಆಕ್ರಮಣ ಮಾಡೋದಿಲ್ಲ. ಯಾಕಂದ್ರೆ ಬದುವಿಗೆ ತಡ್ಕೊಂಡು ಬಿಡ್ತದೆ, ಅಲ್ಲೇನೆ ಹಿಡ್ಕೊಂಡು ಬಿಡ್ತದೆ. ಆಮೇಲೆ ಇನ್ನೊಂದಾಗಿ ಹೇಳ್ಬೇಕಂದ್ರೆ ಬದುಗಳಲ್ಲಿ ಮತ್ತು ಅವನ ಜಮೀನಲ್ಲಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿ ಆಗಲಿಕ್ಕೆ ಒಂದು ಸಹಕಾರ ಮಾಡಿಕೊಡ್ತದೆ. ಅದು ಅಲ್ಲದೆ ಆಮೇಲೆ ಮಣ್ಣಿನ ಭೌತಿಕ ಮತ್ತು ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೀಲಿಕ್ಕೆ ಹೆಚ್ಚೊಂದು ಒತ್ತು ಮಾಡಿಕೊಡ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ಅವನಲ್ಲಿ ಹಸಿರು ಸಂಪತ್ತು ಯಾವಾಗ ಜಾಸ್ತಿ ಆಗ್ತಲ್ಲ ಆ ಸಮಯದಲ್ಲಿ ಅವನು ಉಳುಮೆ ಮಾಡುವ ಸಮಯ ನೋಡಿಕೊಂಡು ಅವೆಲ್ಲ ಟೊಂಗಿಗಳು ಕತ್ತರಿಸಂದು ಜಮೀನಲ್ಲಿ ಹಾಕೊಳ್ಳೋದ್ರಿಂದ ಅವನಿಗೆ ಹಸಿರೆಲ್ಲ ಗೊಬ್ಬರ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಗ್ತದೆ. ಇದರಲ್ಲಿ ಸಾಕಷ್ಟು ನಾವು ಸಾವಯವ ಪದಾರ್ಥ ನಾವು ಎಲ್ಲೇ ಹೊರಗಿನ ತರದೆ ಸ್ಥಳೀಯವಾಗಿ ನಾವು ಹಸಿರೆಲೆ ಗೊಬ್ಬರ ಮತ್ತು ಸಾವಯವ ಪದಾರ್ಥನ ಬಳಕೆ ಮಾಡ್ಕೊಂಡಂಗಾಗ್ತದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ, ಯಾರ ರೈತನ ಜಮೀನು ಸುತ್ತಲೂ ಮರಗಳು ಜಾಸ್ತಿ ಇರ್ತೋ ಆ ರೈತನ ಜಮೀನ ಹತ್ರ ಜಾಸ್ತಿ ಮಳೆಗಳು ಆಗುವಂತ ಸಂಭವ ಇರ್ತದೆ ನನ್ನ ಅನುಭವ ಪ್ರಕಾರ. ಅಂದ್ರೆ ಉದಾಹರಣೆಗೆ ನಮ್ಮ ಜಮೀನು ತಗೊಂಡ್ರೆ ನಮ್ಮ ಜಮೀನು ಸುತ್ತಲೂ, ಈಗ ಉದಾಹರಣೆಗೆ ಮೊದಲು ಕೂಡು ಕುಟುಂಬ ಇದ್ದಾಕ್ರೆ 22 ಎಕರೆ ಜಮೀನು ಇತ್ತು, ಅವಾಗ ನಾವು ಜಮೀನು ಸುತ್ತಲೂ ಎಲ್ಲ ಜೀವಂತ ಬೇಲಿ ಅಂತ ಮಾಡ್ಕೊಂಡಿದ್ದೆ, ಗ್ಲೀರಿ ಶಿಡಿಯ, ಸೀಮೆ ತಂಗಡಿ, ಈ ರೀತಿ ನಾನಾ ತರದ ಗಿಡಗಳನ್ನ ಹಚ್ಚಿಕೊಳ್ಳೋದ್ರಿಂದ ಅವಾಗ ಏನತ್ತೆ ಕೆಲವೊಬ್ರು ಈ ಸಲ ಮಳಿ ಇಲ್ಲ, ಹೋದ ಸಲ ಮಳಿ ಇದ್ದಾಗ ನಾವೇ ಅವ್ರ ಹೊಲ ಕಡೆ ನೋಡಿ ಎಷ್ಟು ಮಾಡಿಳ್ದ ಹ್ಯಾಂಗ್ ಮಳಿ ಸುರಿತದ ಇಂತ ಒಂದು ಶಬ್ದಗಳು ಕೇಳಿ ಬರ್ತಿದ್ವು. ಯಾಕಂದ್ರೆ ಇದು ಮಳೆ ಆಕರ್ಷಣೆಗೂ ಸಹ ಒಂದು ಹಸಿರು ಸಂಪತ್ತು ಅನುಕೂಲ ಮಾಡಿಕೊಡ್ತದೆ ನಾ ಹೇಳ್ಬಹುದು ಸರ್. ಸೆಟಪ್ ಅವರೇ, ಈಗ ಕೃಷಿ ತ್ಯಾಜ್ಯ ವಸ್ತುಗಳಿಂದ ಉಪಯೋಗ ಮಾಡುವಂತಹ ಈ ಸಾವಯವ ಕೃಷಿ ನೀವು ಅಂದ್ರೆ ಅಲ್ಲಿ ಕೂಡ ಒಂದು ಗೊಬ್ಬರ ತಯಾರಾಗ್ತದೆ, ಈ ಹೊರಗಿಂದ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಅದಕ್ಕೆ ಈಗ ನೀವು ಎರಡು ಉಪಯೋಗ ಮಾಡಿರಿ, ಮೊದಲು ಅದನ್ನು ಉಪಯೋಗ ಮಾಡ್ತಿದ್ರಿ, ಈಗ ಈ ಗೊಬ್ಬರದಿಂದ ಮತ್ತೆ ಈ ರಾಸಾಯನಿಕ ಗೊಬ್ಬರದಿಂದ ಏನು ನಡುವೆ ಏನ್ ವ್ಯತ್ಯಾಸ ಐತಿ, ಏನ್ ಲಾಭದ ಏನ್ ನುಕ್ಸಾನ ಐತಿ? ಹೌದು ಸರ್, ತಾವು ಕೇಳೋದು ಬಹಳ ಮುಖ್ಯ ಪ್ರಶ್ನೆ ಇದು. ಯಾಕಂದ್ರೆ 2004 ಹಿಂದೆ ಹಿಡ್ಕೊಂಡು ನಾನು ತುಂಬಾ ರಾಸಾಯನಿಕ ಕೃಷಿ ಮಾಡ್ತಿದ್ದೆ. ಅವಾಗ ಮನೆಯೊಳಗೆ ನಮ್ಮ ತಾಯಿಯೊಳಗಿನ ತಾಳಿ ಒಂದು ಬಿಟ್ಟು ಉಳಿದೆಲ್ಲ ಬಂಗಾರ ಸಾಮಾನು ಬರೀ ಗೊಬ್ಬರಕ್ಕಾಗಿ ಹಾಳು ಮಾಡಿದೀನಿ. ಅವಾಗ ನನಗೆ 2004 ಬಂದದ್ದು ಬುದ್ಧಿ ಹೇಳ್ಬೇಕಂದ್ರೆ, ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ ಏನ್ ಮಾಡ್ತೇವೆ ನಾವು ಹೊರಗಿನ ತರ್ತೇವೆ, ಆದ್ರೆ ಸಾವಯವ ಗೊಬ್ಬರನ ನಾವು ಎಲ್ಲಿ ಹೊರಗಿನ ತರುವುದಿಲ್ಲ, ಕಡಿಮೆ ಖರ್ಚಿನೊಳಗೆ ನಾವು ಸ್ಥಳೀಯವಾಗಿ ಉತ್ಪಾದನೆ ಮಾಡ್ಕೋತೇವೆ. ಇನ್ನ ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಕೆ ಮಾಡುವುದರಿಂದ ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಬರುವುದಿಲ್ಲ. ಆಮೇಲೆ ಇನ್ನೊಂದು, ಪ್ರತಿ ವರ್ಷ ಈ ವರ್ಷ 1 ಕ್ವಿಂಟಲ್ ಹಾಕಿದ್ರೆ ಮುಂದಿನ ಸಲ 2 ಕ್ವಿಂಟಲ್ ಹಾಕುವಂತ ಪಳಿ ಬರ್ತದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಬರ್ಸದಂತ ಇದಕ್ಕೆ ಆ ಇಳುವರಿಗೆ ಮತ್ತು ಅದಕ್ಕೆ ಹೊಂದಾಣಿಕೆ ಆಗುದಿಲ್ಲ. ಏ ಮುಂದಿನ ಸಲ ನಾನು ಜಾಸ್ತಿ ಬೆಳೆಯಲಿ ಜಾಸ್ತಿ ಬೆಳೆಯಲಿ ಅಂತ ಜಾಸ್ತಿನೇ ಇದು ಮಾಡ್ಕೋತೀವಿ. ಆಮೇಲೆ ಇಲ್ಲಿ ಸಾವಯವದಲ್ಲಿ ಆ ರೀತಿ ಇಲ್ಲ, ಇಲ್ಲಿ ಸಾವಯವದಲ್ಲಿ ಮಣ್ಣಿನ ಫಲವತ್ತನೆ ಹೆಚ್ಚಿಸ್ತದೆ, ನೀರು ಹಿಂಗುಳ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ, ಸಾಕಷ್ಟು ಸೂಕ್ಷ್ಮಾಣು ಜೀವಗಳು ಅಭಿವೃದ್ಧಿವಾಗಲಿಕ್ಕೆ ಇಲ್ಲಿ ಸಹಕಾರ ಆಗ್ತದೆ. ಇದು ರಾಸಾಯನಿಕ ಗೊಬ್ಬರ ಏನ್ ಮಾಡ್ತದೆ, ಕೇವಲ ನಾವು ಕೊಡುವಂತದ್ದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಮೂರೇ ಮೂರು ಪೋಷಕಾಂಶಗಳು ಕೊಡ್ತೇವೆ ಈ ರೀತಿಯಾಗಿ. ಆಮೇಲೆ ಇನ್ನ ಬೆಳೆ ಇಳುವರಿಯಲ್ಲಿ ನೋಡಿದ್ರೆ ರಾಸಾಯನಿಕ ಗೊಬ್ಬರದಲ್ಲಿ ಅಷ್ಟೊಂದು ಇಳುವರಿಯನ್ನು ಜಾಸ್ತಿ ಕಂಡು ಬರೋದಿಲ್ಲ. ಆಮೇಲೆ ಅದೇ ಇಲ್ಲಿ ಸಾವಯವ ಇದರಲ್ಲಿ ಪದ್ಧತಿಯಲ್ಲಿ ನೋಡಿದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಳುವರಿಯನ್ನು ಏರ್ಕೋತ ಹೋಗ್ತಿರ್ತದೆ. ಯಾಕೆ ಏರ್ಕೋತ ಹೋಗ್ತದೆ, ಅಲ್ಲಿ ಸಾವಯವ ಪದಾರ್ಥ ಜಾಸ್ತಿ ಇರೋದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಇರ್ತದೆ, ಆಮೇಲೆ ಹ್ಯೂಮಸ್ ಬಂದಿರ್ತದ, ಆಮೇಲೆ ಸಾಕಷ್ಟು ಜೀವನ ಸೂಕ್ಷ್ಮಾಣು ಜೀವಗಳನ್ನು ಅಭಿವೃದ್ಧಿ ಆಗಿರ್ತದ. ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸುವಂತಹ ಸ್ಥಳಗಳಲ್ಲಿ ನಾವ್ ಏನ್ ಮಾಡ್ತೇವೆ, ಲಘು ಪೋಷಕಾಂಶ ಹಾಕಬೇಕು, ಲಘು ಪೋಷಕಾಂಶ ಹಾಕಬಹುದು. ಆದ್ರೆ ಇಲ್ಲಿ ಸಾವಯವ ಪದ್ಧತಿಯಲ್ಲಿ ಮಾಡುವಂತಹ ಕೃಷಿ ತ್ಯಾಜ್ಯವನ್ನು ಬಳಕೆ ಮಾಡುವಂತ ಯಾವುದೇ ರೀತಿಯಾಗಿ ಲಘು ಪೋಷಕಾಂಶ ನಾವು ಬಳಕೆನೆ ಮಾಡೋದಿಲ್ಲ. ಇದು ಒಂದು. ಆಮೇಲೆ ಇನ್ನೊಂದು ಒಟ್ಟಾರೆ ಕೊನೆಯದಾಗಿ ಹೇಳ್ಬೇಕಂದ್ರೆ ರಾಸಾಯನಿಕ ಕೃಷಿಯಿಂದ ಬೆಳೆದಂತ ತ್ಯಾಜ್ಯ ವಸ್ತುಗಳನ್ನ ಅದು ನಮ್ಗೆ ಡೈಜೆಷನ್ ಗೆ ಒಂದು ಹೊಂದಾಣಿಕೆ ಆಗುದಿಲ್ಲ. ಅದೇ ನಾವು ಸಾವಯವದೊಳಗೆ ಬೆಳೆದಂತ ತ್ಯಾಜ್ಯ ಪದಾರ್ಥಗಳನ್ನ ತರಕಾರಿ ಆಗಿರ್ಬೋದು, ಆಮೇಲೆ ಆಹಾರ ಧಾನ್ಯ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಹಣ್ಣು ಹಂಪಲು ಆಗಿರ್ಬೋದು, ಈ ರೀತಿ ನಾವು ಏನಾದ್ರು ಮಾಡಿದ್ರೆ ಇದೊಂದು ಒಳ್ಳೆ ತಿನ್ಲಕ್ಕ ಟೇಸ್ಟ್ ಇರ್ತದೆ, ಆಮೇಲೆ ಸ್ವಾದ ಇರ್ತದೆ. ಬಹಳ ವಿಸ್ತೃತ ತಿಳ್ಕೊಂಡ್ರೆ ಸೆಟಪ್ ಅವರು, ಬಹಳ ಸಂತೋಷ ಆಯ್ತು ನಿಮ್ಗಳು ಮಾತಾಡಿ. ಹಿರೇಕಂತ ಹೇಳಿ ಮನೆ ಮಂದಿಗೆಲ್ಲ ಅಂತಾರೆ ಅಂದ್ರೆ ಈಗ ನಾವು ಈಗ ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸಕತ್ತಿದ್ರೆ ಇವತ್ತು ಬೆಳೆಸಿದ ಮುಂದಿನ ವರ್ಷ ಮತ್ತೆ ಜಾಸ್ತಿನ ಮಾಡಬೇಕು. ಯಾಕಂದ್ರೆ ನಮ್ಮ ಮಣ್ಣು ಕಲ್ತ್ ಬಿಡುತ್ತೆ, ಗೊಬ್ಬರ ತಾನ ಬರಕತ್ತೈತೆ, ಆಟೋಮೆಟಿಕ್ ಟಾನಿಕ್ ಬರಕತ್ತೈತೆ, ಮತ್ ಬೇಕಂತೈತೆ. ಹಿಂಗ ಯಾವ ಸಾವಯವ ಗೊಬ್ಬರ ಮಾಡಿದ್ರೆ ಅಂದ್ರೆ ಇದು ಬೇರೆ ಮಾಡಕತ್ತೆ, ಜೀವಾಮೃತ ಹಾಕ್ಲಿಕ್ಕೆ ನಮ್ ಕಡೆ ಒಂದ್ ಜೀವಾಮೃತ ಹಾಕ್ರಿ ಅಂದ್ರೆ ಮಣ್ಣು ಸೇರಿ ತಾನ ಕೇಳಕ್ ಶುರು ಮಾಡ್ತದೆ. ನಾವ್ ಏನು ರೂಢಿ ಮಾಡ್ತೇವೆ ಅದು ತಾನೇ ತಾನ ಆಗ್ತದೆ. ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಮ್ ಜೇಬ್ ತುಂಬಿರ್ಬೇಕು. ಈಗ ನಾವು ಸಾವಯವ ಗೊಬ್ಬರ ಹಾಕಿದ್ರೆ ನಿಮ್ ಹೊಲದ ತುಂಬಾ ಪೀಕ್ ತುಂಬತೈತಿ. ಇದು ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು ಅಂತ ಬಹಳ ಸಂತೋಷ ಆಯ್ತು. ವಿಸ್ತೃತವಾಗಿ ನೀವೆಲ್ಲ ಮಾತಾಡಿದ್ರಿ. ನಮ್ಗೆ ಇನ್ನೊಂದು ಅಂದ್ರೆ ನಮ್ಮ ರೈತ ಬಾಂಧವರು ಬಹಳ ಕುತೂಹಲ ಅದ. ಸೆಟಪ್ ಇಷ್ಟು ಇಷ್ಟು ಮಾತಾಡ್ಲಿಕ್ಕೆ ಸುಡಬಾಡ್ರಪ್ಪ ಸುಡಬಾಡ್ರಿ ಅಂತಾರೆ. ಸುಡಲಾರ್ದ ಏನ್ ಲಾಭ ಮಾಡ್ಕೊಂಡ್ರೆ ತಮ್ಮ ಹೊಲದಾಗ, ಅದು ಕೇಳ್ಬೇಕಂತಾರೆ. ನಿಮ್ ಹೊಲದಾಗ ಏನೇನ್ ಲಾಭ ಮಾಡ್ಕೊಂಡ್ರಿ ಸ್ವಲ್ಪ ಹೇಳ್ರಲ್ಲ. ಹೌದು ಸರ್, ಈಗ ಮೊದಲ ಹೋದ ವರ್ಷ ಹಿಡ್ಕೊಂಡು ಹಿಂದೆ ಕೂಡು ಕುಟುಂಬಿದ್ದಾಗ 22 ಎಕರೆ ಜಮೀನಲ್ಲಿ ಇದ್ದಂತದನ್ನ 22 ಎಕರೆ ಇದ್ದಂತ ಜಮೀನು ತ್ಯಾಜ್ಯ ವಸ್ತುಗಳನ್ನ ಯಾವುದೇ ಸುಡ್ತಿತ್ತಿಲ್ಲ. ಆಮೇಲೆ ಕೆಲವೊಬ್ಬರನ್ನವ್ರು ಎಲ್ಲಾರು ಬಿತ್ಲಾತಾರ, ಇವರೆಲ್ಲ ಕಸ ಕಡ್ಡಿ ಗೊಳೆ ಮಾಡ್ಲಾತಾರ. ಆಮೇಲೆ ಎಲ್ಲ ಲೇಟ್ ಆದ್ರೂ ಪರವಾಗಿಲ್ಲ. ಈ ಸದ್ಯ ನನ್ನ ಜಮೀನ ಒಳಗೆ ಒಂದು 80 ಫುಟ್ ಉದ್ದ 12 ಫುಟ್ ಆಗಲ್ಲ 3 ಫುಟ್ ಗುಂಬ ಹೋದ ವರ್ಷ ಮಾಡುದು ನಡೆಪ್ ಕಾಂಪೋಸ್ಟ್ ಅಂತ ಮಾಡಿದ್ದೀನಿ ಸರ್. ಬಂದವರೆಲ್ಲ ನನ್ನ ಆಡಿನ ಫಾರ್ಮ್ ಮತ್ತು ಕೋಳಿ ಫಾರ್ಮ್ ನೋಡುದಲ್ಲ, ಬಂದವ್ರ ಕೂಡಲೇ ಅದು ಪೈಪ್ ಹಾಕಿ ಏನ್ ಮಾಡ್ರಿ ಅದೊಂದು ಅಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳ ಹತ್ತಿರ ಹೋತಾರೆ. ಅವ್ರು ನನ್ನ ಆಡಿನ ಫಾರ್ಮ್ ಮತ್ತು ಕೋಳಿ ಫಾರ್ಮ್ ಬಗ್ಗೆ ಹೇಳಿಕಿತ ಮೊದಲು ಆ ಕೃಷಿ ತ್ಯಾಜ್ಯ ವಸ್ತುಗಳ ಬಗ್ಗೆ ಹೇಳಿ ಅವ್ರಿಗೆ ಇದು ಮಾಡ್ಕೋತೀನಿ. ಆಮೇಲೆ ಅದನ್ನ ನನ್ನ ಜಮೀನಲ್ಲಿ ಸಾವಯವ ಗೊಬ್ಬರ ಆಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ನನ್ಗೆ ಅವಶ್ಯ ಒಂದ್ ವೇಳೆ ಉದಾಹರಣೆಗೆ ಈ ಮಳೆಗಾಲ ಸಮಯದಲ್ಲಿ ಇಲ್ಲಿಂದ ಈ ಪ್ಲಾಟ್ ಇಂದ ಒಂದೇ ಕಡೆ ಗುಪ್ಪಿ ಹಾಕಾಕುದಿಲ್ಲ, ಒಂದೇ ಕಡೆ ಆ ಸಮಯದಲ್ಲಿ ಏನ್ ಮಾಡ್ತೀನಿ, ಎಲ್ಲಿ ಮೂಲಿ ಇರ್ತದೆ, ಎಲ್ಲಿ ನನಗೆ ಉಪಯೋಗವಲ್ಲದ ಜಾಗ ಇರ್ತದೆ, ಅದೇ ಜಾಗದೊಳಗೆ ನಾನು ಗುಪ್ಪಿ ಆಕಾರ ಮಾಡ್ಕೋತೀನಿ. ಗುಪ್ಪಿ ಆಕಾರ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತೀನಿ, ಗೋಮೂತ್ರ ಮತ್ತು ಸಗಣಿದ್ರ ಎಲ್ಲ ಒಂಥರ ರಾಡಿ ಮಾಡ್ಕೊಂಡು ಅದೆಲ್ಲ ಶಿಸ್ತಾಗಿ ತೋಯಿಸಿ ಮಣ್ಣಿನ ಹೊದಿಕೆ ಹಾಕಿ ಅಲ್ಲೇ ಹೊದಿಕೆ ಹಾಕಿಬಿಡ್ತೀನಿ. 6 ತಿಂಗಳು ಅನ್ನುವಷ್ಟರಲ್ಲಿ ಅಲ್ಲಿ ಯಾವುದೇ ರೀತಿ ನಾನ್ ರಾಸಾಯನಿಕ ಬಳಕೆ ಮಾಡುದಿಲ್ಲ, ಏನಿಲ್ಲ. ಬರೀ ಕೇವಲ ಮಾಡದಷ್ಟು ಏನಪ್ಪ ಖರ್ಚಂದ್ರೆ ಗೋಮೂತ್ರ ಮತ್ತು ಸಗಣಿನ ಮಿಸ್ ಮಾಡಿ ಸಿಂಪಡಣೆ ಮಾಡದಷ್ಟೇ. 6 ತಿಂಗಳ ಒಳಗಡೆಯಾಗಿ ಮೃದುವಾದ ಮೈದಾ ಹಿಟ್ಟಿನ ತರ ಅಲ್ಲೇ ಗೊಬ್ಬರ ತಯಾರಾಗಿರ್ತದೆ. ಈ ರೀತಿಯಾಗಿ ಹೇಳ್ತೀನಿ ಸರ್. ಏನ್ ಪೀಕ್ ಇಳುವರಿ ಹೆಂಗ್ ತಗೊಂಡಿರಿ? ಇಳುವರಿ ಸರ್, ಅದೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ವರ್ಷ ಕೆಲವೊಬ್ರು ಇಳುವರಿಲಿ ಬಹಳ ಕಡಿಮೆ, ಮಳಿ ಕಡಿಮೆ ಇದ್ರು. ಆಮೇಲೆ ಕೆಲವೊಂದು ಈ ಸಲ ನನ್ನಲ್ಲಿ ಏನಪ್ಪ ಎಲ್ಲ ಜೋಳ ಬಾಂಡಾಗ್ಯದ ಕಿತ್ತಗಿನ ನಮ್ ತಂದಿರು ಅಂದ್ರು. ಅವಾಗ ಕಿತ್ತಗಿರಿ ಆದ್ರೂ 1 ಎಕರೆಯಾಗಷ್ಟು ಯಾಕಲ್ಲಿ ಉಳಿಸುನು ಅಂತಂದು ನಮ್ಮ ಮನೆಯಲ್ಲಿ ಮಾತಾಡಿವಿ. ಮೇನ್ ತೆಗದಲ್ಲಿ 1 ಎಕರೆಯಾಗಷ್ಟು ಜೋಳ ಉಳಿಸ್ಕೊಂಡು ಉಳಿದೆಲ್ಲ ಬಾಂಡದ ಕಿತ್ತಿ ಅದನ್ನ ಕಣಕಿ ಬಳಕೆ ಮಾಡ್ಕೊಂಡಿವಿ. ಆಮೇಲೆ 1 ಎಕರೆದೊಳಗೆ ಈ ಸಲ 5 ಚೀಲ ಜೋಳ ಆಗಿದೆ ಸರ್, 1 ಎಕರೆದೊಳಗೆ. ಅದು ನಾ ಹೇಳ್ಬೇಕಂದ್ರೆ ಅದ ರಾಸಾಯನಿಕ ಕೃಷಿಯಿಂದ ಮಾಡಿದ್ರೆ ಅದು ಸಾಧ್ಯ ಆತಿತ್ತಿಲ್ಲ ಅನ್ನೋದು ನನ್ನ ಮನಸ್ಸಿಗೆ. ಯಾಕಂದ್ರೆ ಮನೆ ಮಂದಿಯವರಿಗೆಲ್ಲ ತೋರಿಸಬೇಕು ಇದು ಏನ್ ಪರಿಣಾಮ ಆಗ್ತದ ಅನ್ನೋ ಉದ್ದೇಶದಿಂದ 1 ಎಕರೆನ ಬಿಟ್ಟಿದ್ವಿ. ಅಲ್ಲಿ 5 ಚೀಲ ಜೋಳ ಆಗಿದೆ ಸರ್. ಒಳ್ಳೆ, ಬಹಳ ಸಂತೋಷ. ನೋಡ್ರಿ ಅಂದ್ರೆ ನೈಸರ್ಗಿಕವಾಗಿ ಮುಚ್ಚಳಕ್ಕೆ ಬಿಟ್ರೆ ನೀವು ಸ್ವಲ್ಪ ತೇವಾಂಶ ಉಳಿಸುವಂತದ್ದು, ಮಳೆ ಇಲ್ಲಾಂದ್ರೂ ಕೂಡ ಭೂಮಿ ತೇವಾಂಶ ಉಳಿಸಿಕೊಂಡು ನಿಮ್ಗೆ ಜೋಳ ತಂದು ಕೊಡ್ತು. ಖಂಡಿತವಾಗಿ ಒಳ್ಳೆ ಕೆಲಸ ಮಾಡಿರಿ. ಅಂದ್ರೆ ನಾವು ಏನೋ ಒಂದು ನಾವು ಹೇಳಿದ್ರು ಕೂಡ ಹೇಳು ಶಾಸ್ತ್ರ ತಿನ್ನೋದು ಬದನೆಕಾಯಿ ಆಗಬಾರದು. ಖರೆ ನಾವು ಮಾಡ್ತಾ ಇರೋದನ್ನ ನಾವು ಸರಿ ಹೇಳಬೇಕಾಗ್ತದೆ. ಆ ರೀತಿ ನೀವು ಮಾಡ್ಲಿಕ್ಕೆ. ಹೌದು ಸರ್, ಇನ್ನೊಂದು ಮಾತು, ನೀವು ಹೇಳೋದು ಶಾಸ್ತ್ರ ತಿನ್ನೋದು ಬದನೆಕಾಯಿ. ಹೌದು, ಅಂದ್ರೆ ನಮ್ಮಲ್ಲಿ ಲೋಕಲ್ ಕೆಲವೊಬ್ರು ಇದಾರೆ, ಅವೇನ್ ಎಲ್ಲ ಹೇಳ್ತಾನೆ ಮಾಡ್ತಾನೆ ಅದೇನು ಉಪಯೋಗ ಆಗದಳ, ಸಾವಯವ ಕೃಷಿ ಅಷ್ಟೊಂದು ಇದಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ನಾ ಯಾವ ರೀತಿ ಇಳುವರಿ ತಗೋತೀನಿ ನನಗೆ ಗೊತ್ತಾ, ನನ್ನ ಆತ್ಮಿಗೆ ಗೊತ್ತಾ, ನನ್ನ ಭೂಮಿತಾಯಿಗೆ ಗೊತ್ತಾ, ನಮ್ಮ ಮನೆ ಮಂದಿಗೆ ಗೊತ್ತಾ. ಯಾವುದೇ ರೀತಿ ರಾಸಾಯನಿಕನ ಬಳಕೆ ಮಾಡಿದ ನಾವು ಬಳಕೆ ಮಾಡ್ಕೋತಿಲ್ಲ, ನಮ್ಗೆಲ್ಲ ಸಂತೋಷ ಇದಾಗಿದೆ. ಆ ಕೆಲವೊಬ್ರು ಹಿಂದೆ ಮಾತಾಡ್ತಿರ್ತಾರೆ, ಅಂತ ಮಾತುಗಳಿಗೇನೇನು ನಾವು ತಲೆ ಕೊಡೋದಲ್ಲ. ಹಾ, ಅದೇ ಅದೇ, ಎಂತ ದೊಡ್ಡವ್ರ ವ್ಯಕ್ತಿಗಳಿಗೆ ಬಿಟ್ಟಿಲ್ಲ ಜನ. ಮತ್ತೇನ್ ಅದೇನು ನೀವು ಪ್ರಗತಿಪರ ರೈತರಂದ್ರೆ ಬೈಬಾರ್ದಂತೇನಿಲ್ಲ, ಹೇಳಿರ್ತಾರೆ. ಹಿಂದೆ ಮಾತಾಡೋ ಮಾತಾಡ್ಕೊತಿರ್ತಾರ ಅಲ್ಲ, ಹಿಂದೆ ಮಾತಾಡೋ ಹಿಂದೆ ಉಳಿತಾರ, ಮುಂದೆ ಹೋಗ್ರೆ ಮುಂದೆ ಹೋಗಿ ಅಂತಾರೆ. ಹೌದಲ್ಲ, ಈ ಭಾವನೆ ನಮಗೆಲ್ಲ ಇರ್ಲಿ ಅಂತ ಆಶೆ ಮಾಡೋಣ. ಅಂತ ರೈತ ಬಾಂಧವರಿಗೆ ತಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ತಮ್ಮ ಸಂಪರ್ಕ ವಿಳಾಸ ಸ್ವಲ್ಪ ಹೇಳ್ತಿರ ಸೆಟಪ್ ಅವರ? ದೂರವಾಣಿ ಸಂಖ್ಯೆನೂ ಹೇಳ್ರಿ. ನಿಮ್ದು ಊರು? ನಮ್ಮೂರು ಇಂಚಗೇರಿ. ಆಮೇಲೆ ನಮ್ಮ ದೂರವಾಣಿ ಸಂಖ್ಯೆ ಅಂದ್ರೆ 8762 0745 22. ಇದು ನನ್ನ ಕಡೆ ಇರ್ತದೆ. ಇನ್ನೊಂದ್ಸರಿ ಹೇಳ್ರಿ. 8762 0745 22. ರೈತ ಬಾಂಧವರೇ,